ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರಾಮಕೃಷ್ಣವರೇ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು. ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ 1 ಸಿಮೆಂಟ್. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ನಮಸ್ಕಾರ ರೈತ ಬಂಧುವರೇ. ಇವತ್ತಿನ ಕಿಸಾನ್ ವಾಣಿಯೊಳಗ ಜಮಖಂಡಿ ತಾಲೂಕಿನ ಟಕ್ಕೋಡ್ ಗ್ರಾಮದ ಒಬ್ಬರು ಹಿರಿಯ ರೈತರಿದ್ದಾರೆ. ಅವರು ತಮ್ಮ ಕೃಷಿ ಜೀವನದ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಏನು ಹಂಚಿಕೊಳ್ತಾರೆ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಅವರಿಗೆ ಸ್ವಾಗತ ಕೋರೋಣ. ನಮಸ್ಕಾರ ಕೃಷ್ಣ ಜಾಧವ್ ಅವರೇ. ನಮಸ್ಕಾರ ಸಾಹೇಬ್ರೆ. ತಾವು ಕೃಷಿ ಮಾಡ್ತಾ ಇದ್ರಿ, ಒಟ್ಟಾರೆ ಎಷ್ಟು ಜಮೀನು ಇದೆ ರೀ ತಮ್ಮ? ನಮ್ಮದು 20 ಐತ್ರಿ. 20 ತಾವು ಏನೇನ್ ಬೆಳೀತಾ ಇದ್ರಿ? ಎಷ್ಟೆಷ್ಟು ಎಕರೆ ಬೆಳೀತಾ ಇದ್ರಿ? 16 ಕಬ್ಬು ಬೆಳಿತೀರಿ, ಮತ್ತ ಉಳದ ಏನತ್ರಲೇ ಅದನ್ನ ಗೋಧಿ, ಗೊಂಜಾಳ, ಮೇವ ದನಗಳಿಗೆ ಉಳದಿ 4 ಹಿಂಗ್ ಚಿಲ್ಲರ್ ಬೆಳಿತೀರಿ. ಈಗ 4 ದನದ ಮೇವಿನ ಸಲುವಾಗಿ ಎಷ್ಟು ಎಕರೆ ಬೆಳಿತೀವಿ? ದನಗಳ ಮೇವಿನ ಸಂಬಂಧ 1 ಇಟ್ಟದ್ರಿ. ದನದ ಮೇವಿನ ಸಲುವಾಗಿ ಯಾವ್ಯಾವ ಬೆಳಿ ಬೆಳಿತಾ ಇದ್ರಿ? ಅದು ಜರ್ಸಿ ಹುಲ್ರಿದ್ದ, ಮತ್ತ ಸಣ್ಣ ಕಡ್ಡಿ ಹುಲ್ಲ, ಮತ್ತ ಏನಿರ್ತಿರ್ಲಿ ಗೊಂಜಾಳ, ಎರಡು ಮಿಕ್ಸ್ ಮಾಡಿ ಜೋಳ ಗೊಂಜಾಳ ಕುಡಿಸಿ ಮಿಕ್ಸ್ ಮಾಡಿ ಬೆಳಿತೀರಿ. ಅದು ಈಗ ಕಬ್ಬು 16 ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ರೈತರು ತಮ್ಮ ಜಮೀನದ ಒಂದು ಅರ್ಧ ಭಾಗದಷ್ಟು ಕಬ್ಬು ಹಾಕ್ತಿರ್ತಾರ, ತಾವು 3/4 ಭಾಗದಷ್ಟು ಹಾಕಿರಿ. ಯಾಕ್ರಿ ಕಬ್ಬನ್ನೇ ಅಷ್ಟು ಕ್ಷೇತ್ರ ಯಾಕೆ ಹಾಕದ್ರಿ? ಕಬ್ಬ ನಮ್ಗೆ ಅನುಕೂಲ ಐತ್ರಿ. ಇದು ಫ್ಯಾಕ್ಟ್ರಿ ಪೈಲ ನಮ್ಗೆ ಅನುಕೂಲ ಇದ್ದಿದ್ದಿಲ್ರಿ. ಅವಾಗ ನಾವು ಏನಾದ್ರಲ್ಲಿ ಕಬ್ಬು ಬೆಳೆಸಬೇಕಾದ್ರೆ ಕಬ್ಬು ಬೆಳೆಸ್ತಿದ್ವಿ, ಹೋಗುದು ಅವಗಾಡ ಹಾಕಿತ್ರಿ. ಫ್ಯಾಕ್ಟ್ರಿ ಇದ್ದಿದ್ದಿಲ್ರಿ, ಸನ್ಯದಾಗ ಮರ ಅಷ್ಟು ಕಳಿಸ್ತಿದ್ವಿ. ಕಂಡಾಪುಟ್ಟಿ ತ್ರಾಸ ಆಗೋದ್ರಿ. ಯಾಕಂದ್ರೆ 300 ಟನ್ ಕಬ್ಬು ಕಳಿಸಿದ್ವಿ ನಾವು ಪೈಲ. ಅವಾಗ ಸನ್ಯದಾಗ ಮಹಾರಾಷ್ಟ್ರಕ್ಕೆ ಕಳಿಸೋದ್ರಿ. ಅಂತ ಈಗ ನಮ್ಗೋಡ್ರಿ ಏನು ಅನುಕೂಲ ಮಾಡ್ರಿ, ಫ್ಯಾಕ್ಟ್ರಿ ಏನು ಅನುಕೂಲ ಮಾಡ್ರಿ, ಅಂತ ನಮಗೆ ಕಬ್ಬು ಬೆಳೆಸಲಕ್ಕ ಅನುಕೂಲ ಆತ್ರಿ. ಅದರ ದಿಶೆಯಿಂದ ಹೆಚ್ಚು ಎನ್ನತ್ಲೆ ಕಬ್ಬನ್ನ ಇಟ್ಟಿದ್ರಿ. ಏನೇನು ಅನುಕೂಲ ಐತ್ರಿ ಕಬ್ಬಿಗೆ? ಕಬ್ಬಿಗೆ ಏನ್ ನೋಡ್ರಿ, ಬ್ಯಾರೇಜ್ ಕಟ್ಟ್ರಿ, ನೀರು ಅನುಕೂಲ ಆತ್ರಿ. ಮತ್ತ ಈ ಕಡೆ ಫ್ಯಾಕ್ಟ್ರಿನು ಅನುಕೂಲ ಮಾಡ್ರಿ, ಎಲೆಕ್ಸ್ರಿ ನಾವು ಬಿಲ್ ಬರ್ಲಾಕೈತ್ರಿ. ಮತ್ತ ಯಾರು ಕೊಟ್ಟಿದ್ಕಿ ತ ಒಂದು 20 ರೂಪಾಯಿ ಹೆಚ್ಚು ಕೊಡ್ಲಾಕತ್ರು. ಹಿಂಗಾಗಿ ನಮ್ಗೆ ಅಷ್ಟು ಅನುಕೂಲ ಆಗೋಣ ಅಂತಲೆ ಕಬ್ಬಿನ ಮೇಲೆ ಅಂಬಲ್ವ. ಈಗ ಬ್ಯಾರೇಜ್ ಕಟ್ಟ್ಯಾರ ಅಂದ್ರಿ, ಶ್ರಮ ಬಿಂದು ಡ್ಯಾಮಿನ ಬಗ್ಗೆ ತಾವ್ ಹೇಳಿದ್ರಿ, ಅದರದ್ದು ಒಂದು ಅನುಕೂಲ ಯಾವ ರೀತಿ ಆಯ್ತಿರ್ತಾವ? ಅನುಕೂಲ ಏನ್ರಿ ಅದು, ನಾವು ಇಲ್ಲಿ ಸದ್ಯಕ್ಕೆ ಏನತ್ರಲ್ಲ ಬಾಯಿ ಬೋರ ಹಾಕಿದ್ರೆ ಏನತ್ಲ ಸೌಳ್ ನೀರ್ರಿ, ಒಟ್ಟ ಎಲ್ಲಿ ಹಾಕಿರು ಸೌಳ್ ನೀರ್ರಿ, ಕೈ ನೀರ್ ಬೀಳ್ತಾವ್ರಿ. ಮತ್ ಈ ಕಟ್ಟಿದ ನೀರ್ ಹೊಳೆ ನೀರ್ ಏನತ್ರಲ್ಲ ಇದು ಸಿಹಿ ನೀರ್ರಿ, ಇದಕ್ಕಿಂತ ಏನತ್ಲ ಕಬ್ಬು ಬೆಳೆ ಚಲೋ ಆಗ್ತತ್ರಿ. ಸೌಳ್ ನೀರ್ ಹಾಯ್ಸಿದ್ರೆ ನೆಲಗೊಳ ಬಾದ್ ಮಾಡ್ಕೊಂಡು ಹೋಗುದ್ರಿ. ಹಿಂಗಾಗಿ ನಮ್ಗ ಪರಿಸ್ಥಿತಿ ನೆಲಗೊಳ ಬಾದ್ ಆಗುತ್ತಲಕತ್ತಾನ. ಯಾವಾಗ ಕಟ್ಟರು ನಮಗೆ ಬ್ಯಾರೇಜ್ ಅವಾಗ ಹಿಡಿದು ಅನುಕೂಲ ಆಗೈತ್ರಿ. ಅವಾಗಿನಿಂದ ಎಷ್ಟು ವರ್ಷದ ತನಕ ತಮ್ಗೆ ಆ ರೀತಿ ಅನುಕೂಲ ಆಯ್ತ್ರಿ? ಈಗ ಇಲ್ಲಂದ್ರು ಬ್ಯಾರೇಜ್ ಕಟ್ಟಿ 10-15 ಆತ್ರಲ್ಲಿ ಅವಾಗ ಹಿಡಿದು ಅನುಕೂಲ ಆಯ್ತ್ರಿ. ಅಲ್ಲ ಈಗ ಬ್ಯಾರೇಜ್ ಮತ್ ನೀರ್ ಕಡಿಮೆ ಬೀಳಕತ್ತು, ಅದ್ರ ಸಲುವಾಗಿ ಎತ್ತರ ಮಾಡಿದ್ರು ಅಂತ ಹೇಳಿದ್ರು. ಮತ್ತ ಅದು ಎತ್ತರ ಮಾಡಿಂದ ಯಾವ ರೀತಿ ತಮ್ಗೆ ಅನುಕೂಲ ಆಯ್ತ್ರಿ? ಮತ್ತ ಎತ್ತರ ಮಾಡೋ ಮುಂಚೆ ತಮ್ಗೆ ಏನ್ ಅನಾನುಕೂಲ ಆಗ್ಲಿಕ್ಕೆ? ಇಲ್ರಿ ಪೈಲ ಎತ್ತರ ಮಾಡೋಕ್ಕಿಂತ ಮೊದಲು ಎತ್ತರ ಅವಾಗ ಕಟ್ಟಿದಾಗೂ ಚಲೋನ ಐತ್ರಿ. ಅಂತ ಸಂಖ್ಯೆಯು ಮೋಟರ್ಗಳು ಬಹಳ ಆಯ್ಕೆಯಿಂದ ನೀರು ಕಡಿಮೆ ಬೀಳಾಕೈತ್ರಿ. ಕಡಿಮೆ ಬೀಳಾಕತ್ತಾನ ಸಾಹೇಬ್ರ ಏನತ್ರಲ್ಲ ಇನ್ನೊಂದು ಅಡೆ ತೆಗೆದಿದ್ದೀನಿ ಏನತ್ಲ ಎತ್ತರ ಮಾಡೋಣ ಅಂದ್ರೆ ನಮ್ಗೋಡ್ ಸಾಹೇಬ್ರ ಎತ್ತರ ಮಾಡಿದ ಮೇಲೆ ಮತ್ತೆ ಅನುಕೂಲ ಆಗಲಕೈತ್ರಿ. ಈಗ ಮತ್ತೆ ಹೆಚ್ಚು ಕಮ್ಮಿ ನೀರು ನಮಗೆ ಪುರೋಟ ಆಗ್ಲಾಕತ್ತು ಏನತ್ಲ ಈ ಸಲ ಏನತ್ಲೆ ಇನ್ನ ಒಂದು ತಿಂಗಳು ನೀರು ನಡೀತಾವ್ರಿ. ತಿಂಗಳು ನಡೀತಾವ ಅಂದ್ರೆ ಏನತ್ಲೆ ಚಲೂನ ಆಗೈತ್ರಿ. ಯಾಕಂದ್ರೆ ಕಬ್ಬು ಅದ್ರ ಮೇಲೆ ಅದಾವ್ರಿ ಕಬ್ಬಿನ ಬೆಳಿನ ಅಂದ್ರೆ ಎತ್ತರಿಸೋದ್ರಿಂದ ತಮಗೆ ಬಹಳ ಅನುಕೂಲ ಆಗೈತ್ರಿ. ಬಹಳ ಅನುಕೂಲ ಆಗೈತ್ರಿ. ಕಬ್ಬಿನ ಇಳುವರಿ ಒಳಗೆ ಹೆಚ್ಚಳ ಆಗ್ತದ್ರಿ? ಹೌದ್ರಿ, ಹೆಚ್ಚಳ ಹಾಕತ್ರಿ. ಮತ್ ಈ ಸದ್ಯಕ್ಕೆ ಹೊಳಿದಂಡ್ಯಾಗ ನಟ್ಬೋಲ್ಟ ಅದು ಇದನ್ನ ಹಾಕೋದು ಏನತ್ಲ ಸಿಕ್ಕಾಪಟ್ಟಿ ರೊಕ್ಕ ಹಾಕವ್ರಿ. ಲಗ್ಸ್ ಗಟ್ಟಲೆ ರೊಕ್ಕ ಹಾಕ್ಯಾರ. ಬೋರ್ ಇಳಿಸೋದು, ನಟ್ಟು, ಪಾನಾನು, ಪೈಪು, ಅವು ಇವು ಅಣುಗುಡ್ದ ಕಂಡಾಪಟ್ಟಿ ಖರ್ಚು ಬರೋದ್ರಿ. ಈಗ ಏನೈತ್ರಿ, ಏನೂ ಇಲ್ಲ. ಅವ ಮೋಟರ್ ಅವ ಕರೆಂಟ್ ಎಲ್ಲ ಅದ್ರ ಮೇಲೆ ಹೊಡಿತಾರು. ಏನ್ ನಮಗೇನು 5,000 ಕೊಟ್ರು ಏನು ಇದು ಇಲ್ರಿ. ಅದು ಅನುಕೂಲ ಆಗೈತಿ. ಏನ್ 5,000 ಎದಕ್ಕೆ ಕೊಟ್ರಿ? 5,000 ಬ್ಯಾರೇಜ್ ಪಟ್ಟಿ ಅಂತ ಹೇಗ್ಸಿಂದ ನಾವು ಅಲ್ಲಿ ಎಲ್ಲ ಕರೆಂಟ್ ಬಿಲ್ ಅದು ಇದು ಮೇಂಟೆನೆನ್ಸ್ ರೀ. ಅಂದ್ರ ಮುಂದಿನ ಒಂದು ಆಲ್ಮಟ್ಟಿ ಹಿನ್ನೀರನ್ನ ಹಿಂದೆ ಎತ್ತ ಹಾಕೋ ಸಲುವಾಗಿ ಏನು ವಿದ್ಯುತ್ ಬಿಲ್ ಬರ್ತದೋ ಅದ್ರ ಸಲುವಾಗಿ ನಾವು 5,000 ಕೊಟ್ರಿ. ಹ್ಮ್ ಕೊಟ್ಟಿರಿ. ಅದರಿಂದ ಎಷ್ಟು ಇಳುವರಿ ಹೆಚ್ಚಾಗ್ತದಂತೀರಿ? ಅದರಿಂದ ನೋಡ್ರಿ, ಇಲ್ಲಂದ್ರು ಏನತ್ಲ 70% ಶೇಕಡಾ 70% ಇಳುವರಿ ಹೆಚ್ಚಾಗ್ತದೆ ಅಂತ ಹೇಳಿದ್ರಿ. ಈಗ ಕಬ್ಬಿನ ಜೊತೆಗೆ ತಾವು ಹೈನುಗಾರಿಕೆನೂ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ್ಯಾವ ಪಶುಗಳು ಅದಾವ್ರಿ? ತಮ್ಮ ಹತ್ರ 4 ಜರ್ಸಿ ಆಕಳದವ್ರಿ, 4 ಎಚ್ಎಫ್ ರೀ, ಮತ್ತ 2 ಎಮ್ಗಳು ಅದಾವ್ರಿ, 1 ಕಿಲಾರಿ ಐತ್ರಿ, ಮತ್ತ ಆಡುಗಳು ಅದಾವ್ರಿ ಒಂದ್ 2. ಏನಾದ್ರಲ್ಲ ನಾವು ಶೆಡ್ ಕಟ್ಟಿದೀವ್ರಿ, ದಾವಣಿ ಹಾಕಿದೀವ್ರಿ, ಕಾಂಕ್ರೀಟ್ ಹಾಕಿದೀವಿ, ಮತ್ತ ಏನಾದ್ರಲ್ಲ ಮಿಷಿನ್ ಕುಂಡಿಸ್ಕಿಂತ ಮಿಷಿನ್ ಮ್ಯಾಲ ಕಟಾವ್ ಮಾಡ್ತೀವ್ರಿ. ಕಣಕಿ ಶಾಪ್ ಕಟ್ರ ಕುಣಿಸಿದ್ವಿ. ಶಾಪ್ ಕಟ್ರದ ಮೇಲೆ ಏನತ್ಲೆ ಕಟ್ ಮಾಡ್ತೀವ್ರಿ. ಅದ ಮಿಷಿನ್ ಮ್ಯಾಲ ನುಚ್ಚ ಹೊಡಿದು ಬಿಸಾನ ಅದ್ರ ಮೇಲೆ ಹಾಕತ್ರಿ. ಒಂದ ಮೋಟರ್ ಮೇಲ ಈಗ ಸದಕ ಹೊಡಿದು ಅದ್ರ ಮೇಲೆ ರೀ, ಒಂದ್ ಮೋಟರ್ ಮೇಲೆ ಎಲ್ಲಾ ಮೇಂಟೈನ್ ಮಾಡಿಸ್ತೀವಿ ಅದನ್ನ. ಅದಕ್ಕೆ ಇನ್ನೊಂದ್ ಏನತ್ರಲ್ಲ ಹಿಂಡು ಒಂದ್ ಇದು ಕುಂಡಿಸ್ಬೇಕಂತ ಇದು ಐತ್ರಿ. ಮತ್ತ ಅದನ್ನ ಹಿಂಡ್ಲಾಕ್ ಒಂದ್ ಮಿಷಿನ್ ಇದರ್ದ. ಈಗ ಹೈನುಗಾರಿಕೆ ಮಾಡ್ತಾ ಇದೀರಿ, ಅದರಿಂದ ಏನ್ ಅನುಕೂಲ ಆಗಿದ್ರಿ? ತಮ್ಮ ಹೈನುಗಾರಿಕೆದಿಂದ ಅನುಕೂಲ ಐತ್ರಿ, ಉಳಿತಾಯ ಬಹಳ ಐತ್ರಿ ಅದ್ರ ಹೈನುಗಾರಿಕೆದಿಂದ. ಇನ್ನೇನ ಎಲ್ಲಾ ಕಟ್ಟುವ ಈ ಸದ್ಯಕ್ಕೆ ಏನತ್ರಲ್ಲ ಗೊಬ್ಬರ ಉಳಿತೈತ್ರಿ. ಮತ್ತ ಈ ಕಡೆ ದಿವಸ ದಿವಸ ನಮಗ ರೊಕ್ಕ ಬರೋದು ಅಂದ್ರೆ ಅದು ಒಂದರಿ. ಉಳಿದು ನಮಗ್ ದಿವಸ ದಿವಸ ಬರಂಗಲ್ರಿ. ಬೆಳೆಗಾರಿಕೆ ಇವೆಲ್ಲ ಏನತ್ಲೆ ಕಬ್ಬ ಅದೆಲ್ಲ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಬರುವ್ರಿ. ಅದರಿಂದ ಅನುಕೂಲ ಐತ್ರಿ ನಮಗ್. ಒಟ್ ಈಗ ಹಾಲು ತಾವು ಏನು ಹೊರಗೆ ಮಾರಾಟ ಮಾಡ್ತೀರ ಅಥವಾ ಕೆಎಂಎಫ್ ಡೈರಿಗೆ ಹಾಕ್ತೀರಿ? ನಾವು ಹೊರಗೆ ವ್ಯಾಪಾರ ಮಾಡ್ತೀವಿ. ಯಾಕ್ರಿ ಬಹಳ ಜನ ಈ ಕಡೆ ಈ ಒಂದು ಪ್ರದೇಶದೊಳಗ ಕೆಎಂಎಫ್ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಕ್ತಾರ. ತಾವು ಹೊರಗೆ ಮಾರಾಟ ಮಾಡ್ತೀನಿ ಅಂದ್ರೆ ಏನು ದರ ಹೆಚ್ಚಿಗೆ ಸಿಗ್ತದ? ಯಾವ ರೀತಿ ತಾವು ಮಾರ್ಕೆಟಿಂಗ್? ಕೆಎಂಎಫ್ ರೀ ಸನೇಪ್ ಇಲ್ಲ ಆಗ್ಯಾವ್ರಿ ನಮಗ. ಸನೇಪ್ ಇಲ್ಲಕ್ಕಾಗಿ ಏನತ್ರಲ್ಲ ನಾವು ಹೊರಗೆ ವ್ಯಾಪಾರ ಮಾಡ್ಬೇಕಾಗೈತ್ರಿ. ಸನೇಪ್ ಇದ್ದು ಅಂದ್ರೆ ಅವತ್ತು ಚಲೋರಿ. ಕೆಎಂಎಫ್ ಚಲೋದ್ರಿ ಅಂದ್ರೆ ಸರ್ಕಾರದಿಂದ ಒಂದು 5 ರೂಪಾಯಿ ಪ್ರೋತ್ಸಾಹನ ಕೂಡ ಬರ್ತದೆ. ಚಲೋ ಐತ್ರಿ ಅದ್ರದ್ದು ಕೆಎಂಎಫ್ ಚಲೋ ಐತ್ರಿ. ಆದ್ರೆ ನಮಗ್ ಹೊರಗೆ ವ್ಯಾಪಾರ ಯಾವ್ದು ಇಲ್ಲದಕ್ಕಾಗಿ ಹೊರಗೆ ವ್ಯಾಪಾರ ಮಾಡ್ಬೇಕಾಗೈತ್ರಿ. ಈಗ ಈ ಹೈನುಗಾರಿಕೆ ಮಾಡ್ತಾ ಇದ್ರಿ, ಇದ್ರ ಜೊತೆಗೆ ಎರೆಹುಳು ಗೊಬ್ಬರ ಇಂಥವೇನಾದ್ರು ಮಾಡ್ತಾ ಇದ್ರಿ? ಅವು ಎರೆಹುಳದ ಗೊಬ್ಬರ ಅದೇನು ತಯಾರು ಮಾಡಿಲ್ರಿ. ಹಂಗ ಏನತ್ರಲ್ಲ ಉಚ್ಚಿ ಹೆಂಡಿ ಒಂದು ಕುಣಿ ಮಾಡಿಸಿಂದ ಅವು ಕೊಳಿಲಾಕ ಸಜ್ಜ ಮಾಡಿಸಿಬಿಟ್ಟದ್ರಿ. ಅದನ್ನೆಲ್ಲ ಈ ಹುಳದ ತಯಾರು ಮಾಡಿಲ್ರಿ. ಇಲ್ಲ ಈ ಕೆಲ ಮಂದಿ ಅದ್ರದ ಗಂಜಲ ಏನ್ ಬರ್ತದ ಅದನ್ನ ಸ್ಪ್ರೇ ಮಾಡ್ತಾರ, ಇಲ್ಲ ಡೈರೆಕ್ಟ್ ಡ್ರಿಪ್ ಅಲ್ಲಿ ಬಿಡ್ತಾರ? ತಾವ್ ಯಾವ ರೀತಿ ಉಪಯೋಗ ಮಾಡ್ತೀರಿ? ಅದು ಮಾಡ್ಬೇಕಾದ್ರೆಲ್ಲ ಸಿಸ್ಟಮ್ ಮಾಡೇನ್ರಿ, ನಮ್ಗ ಮಾಡೋದಾಗಿಲ್ರಿ. ಹ್ಮ್, ಮಾಡ್ಬೇಕಾದ್ರೆಲ್ಲ ಸಿಸ್ಟಮ್ ಏನತ್ತಲ್ಲ ಕಟ್ಟಿಸಿ ಎಲ್ಲ ಅದನ್ನ ಗೋಡಂಬ್ ಜೊತೆ ಕಟ್ಟಿಸಿ ಸಜ್ಜ ಮಾಡಿಸಿಬಿಟ್ಟನ್ರಿ. ಅದ್ ನಮಗ್ ಮಾಡೋದಾಗಿಲ್ರಿ, ಅದನ್ನ ಉಳದತ್ರಿ ಅದು ಪ್ರೇ ಮಾಡ್ಲಾಕ. ಅದು ಈ ಕಬ್ಬಿನ ಬೇಸಾಯ ತಾವ್ ಮಾಡ್ತಾ ಇದೀರಿ, ಕಬ್ಬು ಯಾವ ರೀತಿ ಬೆಳಿತಾ ಇದೀರಿ? ಒಂದು ಇಳುವರಿ ಹೆಚ್ಚು ಬರಬೇಕಾದ್ರೆ ಏನೇನ್ ಮಾಡಬೇಕು ಮತ್ತೆ ಏನೇನ್ ಮಾಡಬಾರದು, ಆ ಒಂದ್ ಸ್ವಲ್ಪ ವಿಸ್ತೃತ ಮಾಹಿತಿ ನಮಗ ಕಬ್ಬಿನ ಒಂದು ನಾಟಿ ಮಾಡೋದ್ರ ಹಿಡ್ಕೊಂಡು ಕಬ್ಬಿನ ಕಟಾವಿನವರೆಗೆ ತಿಳಿಸ್ರಿ. ಅಂದ್ರೆ ಕಬ್ಬು ಸರ್ ಪೆಹ್ಲಾನೆ ಗಳೆ ಹೊಡೆದು ಚಲೋ ಗಳೆನ ಗುಮ್ಮ ಆಗ್ಬೇಕ್ರಿ. ಫಸ್ಟ್ಕ್ ಗಳೆ ಗುಮ್ಮ ಹಾಕಿಸಿಂದ ನೆಲ ಕಾಯ್ಬೇಕ್ರಿ. ಎರಡು ಮೂರು ತಿಂಗಳರೆ ಕಾಯ್ಬೇಕ್ರಿ. ಕಾದ ಮೇಲೆ ತಿನ್ನತ್ತಿರ್ಲಿ ಒಂದ್ ಸ್ವಲ್ಪ ನಾವು ಕೊಟ್ಟಿಗೆ ತಿಪ್ಪಿ ಗೊಬ್ಬರ ಕೊಟ್ರೆ ಚಲೋ ರೀ. ತಿಪ್ಪಿ ಗೊಬ್ಬರ ಎಷ್ಟು ಕೊಡ್ಬೇಕಂತೀರಿ? ತಿಪ್ಪಿ ಗೊಬ್ಬರ ಎಕರೆಕ್ ಏನತ್ತಿರ್ಲಿ ಒಂದ್ 25 ಗಾಡಿ ಕೊಡ್ಬೇಕ್ರಿ. ಅದನ್ನಂತೆ ಸಾಲು ನಾವು 4 ಫುಟ್ ಸಾಲ ಬಿಡ್ತೀವ್ರಿ. 4 ಫುಟ್ ಬಿಟ್ಟಿಸಿಂದ ಜೂನ್ದಾಗ ಕಬ್ಬಸ್ತೀವ್ರಿ. ಜೂನ್ದಾಗ ಕಬ್ಬಸ್ತೀವಿ. ನಮ್ ಇಳುವರಿ ಏನತ್ತಿರ್ಲಿ 60ರಿಂದ 70ರ ತನ ಇಳುವರಿ ಬೀಳ್ತದ್ರಿ. ಈಗ ಜೂನಿಗೆ ಕಬ್ಬಸ್ತಿರಲ್ಲ, ಅದಕ್ಕ ಗೊಬ್ಬರ ಅದು ಯಾವ ರೀತಿ ಕೊಡ್ತೀರಿ? ಎಷ್ಟೆಷ್ಟು ಪ್ರಮಾಣ ಕೊಡ್ತೀರಿ? ಯಾವಾಗ ಯಾವಾಗ ಕೊಡ್ತೀರಿ? ಪೈಲ 10 ರೂಪಾಯಿ ಒಂದ್ ಡಿಎಪಿ ಹಾಕ್ತೀರಿ ಎಕರೆಕ. ಎಷ್ಟು ಹಾಕ್ತೀರಿ? ಒಂದ್ ಚೀಲ್ ರೀ, 50 ಕೆಜಿ ರೀ. ಮುಂದ ಒಂದ್ 1.5 ತಿಂಗಳು ಆದ್ಮೇಲೆ ಏನತ್ತಿರ್ಲೆ ಏರಿಯಾ ಒಗಿತೀವ್ರಿ ಒಂದ್ ಚೀಲ್. ಮುಂದ ಏನತ್ರಲ್ಲ 2 ತಿಂಗಳು 3 ತಿಂಗಳು ಬೆಳೆ ಇದ್ದಾಗ ಏನತ್ರಲ್ಲ ಒಂದ್ ಸಂಪೂರ್ಣ ರೀ, ಒಂದ್ ಏರಿಯಾ ರೀ, ಒಂದ್ ಪೊಟ್ಯಾಸಿ ಆಟೋಗಿತ್ತು. ಮೂರು ಮಿಕ್ಸ್ ಮಾಡಿ ಪ್ರತಿ ಎಕರೆಕ್ಕೆ ನಾಲ್ಕನೇ ಬಾರಿ ಏನತಿರ್ಲೆ ಸಾಲ್ ಹೊಡಿಲಕ್ ಬಂದಿರ್ತೈತ್ರಿ. ಅವಾಗ ಸಾಲ್ ಹೊಡಿತೀರಿ, ಸಾಲ್ ಹೊಡಿಯಾಗ ಏನತಿರ್ಲೆ ಅವಾಗ ಒಂದು ಡಿ ಎ ಪಿ, ಒಂದ್ ಪೊಟ್ಯಾಸಿ, ಒಂದ್ ಏನತಿರ್ಲೆ 17 ಮುಂದ ಬಾರ ಬತ್ತಿಸ್ರಿ ಈರ್ಯಾ 6 ಚೀಲ ಹೋಗಿತ್ತು. ಆಗ ಆಯ್ತು, ಅದ್ರ ಮೇಲೆ ಬಂದ್ ಮಾಡ್ಬಿಡ್ತೀರ. ಮತ್ತ ಮುಂದಿನ ಏನ್ ಕಬ್ಬಿನ ನಿರ್ವಹಣೆ ಏನ್ ಖರ್ಚಿಂದಿಲ್ಲ, ಮತ್ತೇನಿಲ್ರಿ. ಅದಕ್ಕೆ ರೋಗ ಕೀಟ ಯಾವ ಇಲ್ಲ. ರೋಗ ಬರ್ತತ್ರಿ, ಬಿಳಿ ಉಣ್ಣಿ ಬರ್ತತ್ರಿ, ಆದ್ರೂ ನೀರ ಹೆಚ್ಚಕಮ್ಮ ಆದ್ರ ಬರ್ತತ್ರಿ ಬಿಳಿ ಉಣ್ಣಿ. ಅದ ನೀರ್ ಹೆಚ್ಚಾಗ್ಲಿಕ್ಕಂದ್ರ ಬರಂಗಿಲ್ರಿ. ನೀರ್ ಅಗದಿ ಪದಸಿರಿ ಹಾಸಿರಿ ಅಂದ್ರ ಎಲ್ಲಿ ನೀರ್ ನಿದ್ರು ನೆಲ ಇತ್ತು, ನೀರ್ ತಂಪಾತು ಅಂದ್ರ ಉಣ್ಣಿ ಹೆಚ್ಚು ಬರ್ತತ್ರಿ ಬಿಳಿ ಉಣ್ಣಿ. ಅದು ಬಂತಂದ್ರ ಯಾವ ರೀತಿ ನಿರ್ವಹಣೆ? ನಾವು ಬಂತಂದ್ರ ಏನತಿರ್ಲಿ ಅದು ಗೋರೋಪಾಶ ಇದು ಇರ್ತಿರ್ಲಿ ಔಷಧ ಅದನ್ನು ಸಿಂಪರಣೆ ಮಾಡ್ತೀರಿ, ಅದರಿಂದ ಕಮ್ಮಿ ಆಗತ್ರಿ. ಫ್ಲೋರ್ ಪೈರಿಪಾಸ್ ಕೀಟನಾಶಕ ಸಿಂಪರಣೆ ಮಾಡ್ತೀರಿ. ಅದು ಬಿಟ್ಟು ಜೈವಿಕವಾಗಿ ಅಂದ್ರೆ ಈಗ ಟ್ರಾಕೋಡರ್ಮ ಅಂತ ಒಂದು ಜೀವಿ ಇರ್ತದ, ಅದನ್ನ ಒಂದಿಷ್ಟು ಬಿಲ್ಲೆ ತಂದು ಕಬ್ಬಿನೊಳಗೆ ಕಟ್ತಾರ, ಅದರಿಂದ ಏನೋ ನಿರ್ವಹಣೆ ಆಗ್ತದ ಅಂತಾರ. ತಾವೇನ್ ಮಾಡಿಲ್ಲ ಅದು? ಅದು ಮಾಡಿಲ್ರಿ, ಅದನ್ನ ಮಾಡಿಲ್ಲ. ಮಾಡಿ ಕೀಟನಾಶಕನೇ ಸಿಂಪರಣೆ ಮಾಡ್ತೀರಿ. ಮತ್ತ ರೋಗ ಬೇರೆ ಯಾವ್ದು ಇಲ್ಲ ರೀ? ಇದು ಬಿಟ್ಟು ಇಲ್ರಿ, ಬೇರೆ ರೋಗ ಯಾವ್ದಿಲ್ರಿ. ಮತ್ತ ತಾವು ಕಬ್ಬು ಏನ್ ಬೆಳಿತಿರಲ್ಲ, ಸಕ್ಕರೆ ಕಾರ್ಖಾನೆ ಕಳಿಸ್ತೀರಿ ಅಥವಾ ಬೆಲ್ಲ ಮಾಡ್ತೀರಿ? ಅವಾಗ ಪೈಲ ಫ್ಯಾಕ್ಟ್ರಿ ಇದ್ದಿದಿಲ್ರಿ, ಅವಾಗ ಎರಡು ಗಾನ ಸಟ್ಟಿದ್ರು, ನಮ್ಮ ಗಾನ ಬೆಲ್ಲನ ಮಾಡ್ತಿದ್ರಿ. ಈಗಾದ್ರೂ ಸಕ್ಕರೆ ಧಾರಣಕ್ಕಿಂತಲೂ ಬೆಲ್ಲ ಜಾಸ್ತಿ ಅದಾರಿ, ಈಗ ಮಾಡ್ತಾ ಇಲ್ಲ. ಈಗ ಏನಿಲ್ರಿ, ಬೆಲ್ಲ ಹೆಚ್ಚಿದ್ರು ಬೆಲ್ಲ ಮಾಡ ತ್ರಾಸ ಆಳುಗಳು ಸಿಗಂಗಿಲ್ರಿ. ಈಗ ಅವಕ್ಕೆ ಆಳುಗಳು ಬಾಳ ಐತಿ, ಎಲ್ಲ ಮೇಂಟೆನ್ಸ್ ಬಾಳ ಐತ್ರಿ, ಅದರಿಂದ ಏನತಿರ್ಲೇ ಫ್ಯಾಕ್ಟ್ರಿ ಕಳಿಸ್ತೀವ್ರಿ. ಇತ್ತೀಚೆಗೆ ಒಂದು ಸಾವಯವ ಗೊಬ್ಬರ ಅಂತೇಳಿ ಅಥವಾ ನೈಸರ್ಗಿಕ ಕೃಷಿಯಿಂದ ಬೆಳೆಸಿದ ಗೊಬ್ಬರದಿಂದ ಅಥವಾ ಯಾವುದೇ ಕೀಟನಾಶಕ ಬಳಸಲಾರದೆ ಕಬ್ಬು ಬೆಳೀತಾ ಇದಾರೆ, ಮತ್ತ ಅದು ಹೆಚ್ಚು ಜನಪ್ರಿಯ ಆಗ್ತಾ ಇದೆ, ತಾವ ಯಾಕೆ ಅದನ್ನ ಮಾಡ್ತಾ ಇಲ್ಲ? ಅದನ್ನ ಮಾಡಬೇಕಾಗೈತ್ರಿ, ನಾವು ಏನತ್ಲೆ ಮಾಡುವುದಾಗಿಲ್ರಿ. ಅದನ್ನ ಏನತ್ಲೆ ನಾವು ಅದನ್ನ ಲೆಕ್ಕ ಮಾಡಿಸ್ಬೇಕಾಗೈತ್ರಿ. ಅದು ಚಲೋ ಅಂತ ಹೇಳತ್ತಾರ್ರಿ, ಹೋಗಿಲ್ರಿ ಅಲ್ಲಿ. ನಾ ಅಲ್ಲಿ ಈಗ ಒಂದು ಕಬ್ಬಿನ ಕೃಷಿ ತಾವ್ ಮಾಡ್ತಾ ಇದೀರಿ, ಇದರೊಳಗ ತಮ್ಮ ಕುಟುಂಬದ ಸಹಕಾರ ಯಾವ ರೀತಿ ಅದರಿ, ಯಾರ್ಯಾರು ಯಾವ್ಯಾವ ಕೆಲಸಗಳನ್ನ ಮಾಡ್ತಾ ಇರ್ತೀರಿ, ಸ್ವಲ್ಪ ಮಾಹಿತಿ? ಈಗೇನತಿರ್ಲಿ, ನಾವು ಎರಡು ಹುಡುಗರು ಸಾಲಿಗಿದಾವ್ರಿ. ಅವು ಹುಡುಗರು ಏನತ್ಲೆ ಈಗ ಸದ್ಯಕ್ಕೆ ಏನತ್ಲೆ ನೌಕರಿ ಬಂದ್ರು ನೌಕರಿ ಮಾಡೋದು ಬೇಡ, ಇದ ಚಲೋ ಐತಿ, ನಾವ್ ಇದನ್ನ ಮಾಡುನು ಎಲ್ಲಿ 20,000 ರೂಪಾಯಿ ನಾವ್ ಅದ್ ಪ್ರೋಟ್ ಆಗಂಗಿಲ್ಲ. ಅದರಿಂದ ಏನತ್ಲೆ 20-30 ಕೊಟ್ರೆ ನಾವು ಬಾರ ಒಂದ್ 2-2.5 ಲಕ್ಷ ರೂಪಾಯಿ ಆಗುದು ವರ್ಷಕ್ಕ. ಈಗ ನಮ್ಗೆ 7 ಲಕ್ಷ ಗಟ್ಟಲೆ ಉಳಿತಾಯ ಆಕತಿ, ಇದನ್ನ ಮಾಡುನು ರೈತಕಿನ ಬೇಸಾಯ ಒಳಮೆ ಇದನ್ನು ರೈತ ಇದನ್ನ ಮಾಡುನು ಕೃಷಿನ ಹಿಂಗ ಅಂತಾರ್ರಿ ಅವರು. ಮತ್ತೀಗ ಇಬ್ರು ಮಕ್ಕಳು ಅದಾರ, ಅದ್ರಾಗ ಒಬ್ರು ಕ್ರಿಕೆಟ್ ಆಡ್ತಾರ ಅಂತ ಹೇಳಿದ್ರಿ. ಕ್ರಿಕೆಟ್ ಏನು ಅವ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನೀಡ್ತೀರಿ? ಕ್ರಿಕೆಟ್ ಆಡ್ಲಾಕ ಅವರು ವಿಜಾಪುರಕ್ಕೆ ಸಾಲ್ಗಿದ್ರಿ. ವಿಜಾಪುರದಾಗ ಸಾಲ್ಗಿದ್ದಾಗ ಏನತ್ಲೆ ಅಲ್ಲಿ ಆಡ್ಕೋತ ಅಲ್ಕೋತ ಏನತ್ಲೆ ಮುಂಬೈಕ್ ಹೋದ್ರಿ. ಅವ್ ಮುಂಬೈಕ ಆಡ್ಕೋತ ಏನತ್ಲೆ ಹಂಗ ಮುಂದುವರ್ದಾನ್ರಿ, ಮುಂದ ಆಡು ಚಾನ್ಸಸ್ ಐತ್ರಿ ಅವಂದು. ಈಗೇನತ್ಲೆ ಐ ಪಿ ಎಲ್ ದಾಗ ಹೋಗ್ಯಾನ್ರಿ, ಅದು ಆಗೈತ್ರಿ ಮುಂಬೈದು ಆಗೈತಿ ಐ ಪಿ ಎಲ್ ಎರಡು ತದಲ್ಲಿ ಆಗೈತ್ರಿ. ಈಗ ಐ ಪಿ ಎಲ್ ಒಂದು ಕ್ರಿಕೆಟ್ ತಂಡದೊಳಗ ತಮ್ಮಗ ಆಡ್ತಾ ಇದ್ದಾನ, ಏನ್ ಬೌಲರ್ ಅದಾರಿ ಬ್ಯಾಟ್ಸ್ಮನ್ ಅದಾರ? ಬೌಲರ್ ಅದಾನ್ರಿ. ಏನ್ ಅವ್ರ ಹೆಸರು? ಅನಿಲ್ ಜಾಧವ್ ರೀ. ಅವ್ರ ಬಗ್ಗೆ ಏನ್ ಅನಿಸ್ತಾರೆ ತಮಗ? ಅವನು ಆಡ್ತಾನ, ಚಲೋ ಆಡ್ತಾನ್ರಿ. ಅಲ್ಲ ತಮಗೇನು ಜನರು ಇಲ್ಲ ಅವರು ಕ್ರಿಕೆಟ್ ಆಡೋರು ತಂದಿ ಅಂತಂದಾಗ ಯಾವ ರೀತಿ ಹೆಮ್ಮೆ ಅನಿಸ್ತದ್ರಿ? ಚಲೋ ಅನಿಸ್ತದ್ರಿ. ಮತ್ ಇನ್ನೊಬ್ಬ ಮಗ ಏನ್ ಮಾಡ್ತಾನ್ರಿ? ಅವ ಇಲ್ಲೇ ಅಭ್ಯಾಸ ಮಾಡ್ಕೋತ ಇಲ್ಲೇ ಕೃಷಿನ ಮಾಡ್ಲಾತೇನ್ರಿ. ಮುಂದ ಯಾವ್ರಿ ದೊಡ್ಡ ಬಂದ್ರ ಹೋಗುದು ಇಲ್ಲಿ, ನಾವು ಸಣ್ಣ ಸಣ್ಣ ಪಗಾರಕ್ಕೆ ಹೋಗುದು ಬೇಡ, ಇಲ್ಲೇ ಕೃಷಿನ ಮಾಡ್ತಾನ್ರಿ. ಈಗ ಹೈನುಗಾರಿಕೆ ಮಾಡ್ತಾ ಇದ್ರಲ್ಲ, ಹ್ಞೂ, ಬೆಳಗ್ಗಿನಿಂದ ಒಂದು ಸಾಯಂಕಾಲದವರೆಗೆ ತಾವೇನೇನ್ ಮಾಡ್ತಾ ಇದೀರಿ ಹಂತವಾಗಿ ಹೇಳಿ? ಮುಂಜಾನೆ ಏನತಿರ್ಲೆ ಅದನ್ನ ಹೆಣಕಾಸು ಮಾಡುದು, ಎಲ್ಲ ಸ್ವಚ್ಛ ಮಾಡಿದ್ರೆ ಇಂತ ಏನತಿರ್ಲೆ ಅವಕ್ಕ ಮೇವು ಕೊಡೋದಕ್ಕಿಂತ ಕಟ್ರ ಮಿಷಿನ್ ಹಾಕಿಸಿಂದ ಕೊರದಿಟ್ಟು ನಾವು ಏನತಿರ್ಲೆ ಅವ್ರು ತಿರುಗಾಡ್ಕೋತ ಹೋದ್ರು ಹೆಣ್ಮಕ್ಳು ಮೇಯಿಸ್ತಾರೆ. ಮತ್ತ ಮಧ್ಯಾಹ್ನದಾಗ ಅವರು ಮೇಯ್ ತೊಳಿತಾರೆ, ಆಳು ಬಂದು ಅಂದ್ರೆ ಮೇಯ್ ತೊಳೆದು ಅವ್ಕ ಸ್ವಚ್ಛ ಮಾಡುದು. ಮುಂದ ಸಂಜೆ ಮುಂದೆ ಏನತಿರ್ಲೆ 4 ಸೇರ್ ಮುಸುರಿ ಇದು ಇಡ್ತಾರೆ ಅವು, ಅಂದ್ರೆ ಕೆಟಲ್ ಪೀಡಿ ಇಡ್ತಾರೆ. ಹಾ, ಕೆಟಲ್ ಪೀಡಿ ಇಡ್ತಾರೆ. ಮತ್ತ ಈಗ ಏನತ್ರಿ ಈಗ ಆಳ ಹತ್ತಬಾರ್ದು ಅನ್ನೋದು ಯೋಜನೆ ನಮ್ಗ ಹೊಂಡು ಮನಸ್ಸಿನಾಗ ಹೋಗತ್ರಿ. ಈಗ ಏನತ್ರಿ ಹೆಣಕಾಸು ಮಾಡುದು 2-3 ತಿಂಗಳು ಹೆಣಕಾಸು ಮಾಡಂಗಿಲ್ರಿ. ಅದನ್ನ ಸುತ್ತಮುತ್ತ ಜಾಳಿಗೆ ಹಾಕುದ್ರಿ, ಜಾಳಿಗೆ ಹಾಕಿ ದನಗಳು ಕಟ್ಟಂಗಿಲ್ರಿ, ಹಂಗ ಬಿಟ್ಟುಬಿಡುದು. ಹಂಗ ಬಿಟ್ಟಕ್ಕಿಂತ ಮುಂದೆ ಏನತ್ರಿ ಇವು ನಮ್ಮ ಶೆಲ್ಫ್ ಟೈಪ್ ಊಟಕ್ಕೆ ಅದು ಹಾಕ್ತಾರಲ್ಲೇ ಆ ಟೈಪ್ ದವಣಿ ಬಿಡುದು, ಅಲ್ಲೇ ಕುಡಿಲಾಕ ನೀರ ಅದನ್ನ ಬಿಡಿಸುದು ಏನತ್ಲೆ ಅದನ್ನ ಒಟ್ಟ ಅವ್ ಕಣ್ಣಿನ ಹಚ್ಚಂಗಿಲ್ರಿ, ಹಂಗ ಬಿಟ್ಟು ಬಿಡ್ಬೇಕು ಅನ್ನೋದೈತ್ರಿ. ಆ ಟೈಪ್ ಮಾಡ್ಬೇಕು ಅಂತ. ಅದು ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡೋರು? ನೀರಿನ ವ್ಯವಸ್ಥೆ ಅಲ್ಲಕ್ಕೂ ಒಂದು ಏನತ್ಲೆ ಸೆಲ್ಫ್ ಟೈಪ್ ಅದೊಂದು ನೀರಿಂದು ಒಂದು ಮೇವಿಂದು ಎರಡು ಇದನ್ನ ಇಟ್ಟು ಬಿಡ್ದ್ರಿ. ಈಗ ಹಂಗ ಮಾಡಿದಾಗ ಒಂದು ಯಾವ್ದೋ ಬಲಾಟೆ ಇದ್ದದ್ದು ಹೆಚ್ಚಿಗೆ ತಿಂತದ್ರಿ, ಯಾವ್ದೋ ಒಂದು ಕಡಿಮೆ ತಿನ್ನು ಅದು ಸಿಗಂಗೇ ಇಲ್ಲ. ಮತ್ತ ಅದನ್ನ ಹೆಂಗ್ ಮಾಡೋದ್ರಿ? ಅವು ಬಲಾಡೆ ಇದ್ದಿದ್ದು ಏನತ್ತಲ್ಲಿ ಅವಕ್ಕ ಒತ್ತಾಡಿ ಬ್ಯಾರೆ ಹಾಕೋದ್ರಿ, ಅವಕ್ಕ ಅಲ್ಲಿ ಇದು ಮಾಡುದ್ರಿ, ಅವಕ್ಕ ಜಾಳಿಗೆ ಅವತ್ತೊಂದು ಒಂದು ಬ್ಯಾರೆನ ಮಾಡ್ಬಿಡುದ್ರಿ. ಹಂಗೇನಾರ ಇದ್ರ ಅವನ್ ಬ್ಯಾರೆ ಅವ್ ಬೇರೆ ಸಪರೇಟ್ ಮಾಡಿ. ಮತ್ತ ಏನ್ ಯೋಜನಾ ಅದಾವ್ರಿ ಮತ್ತ ಮುಂದಿನ ಒಕ್ಕಲ್ತನದು? ಮತ್ ಯೋಜನಾ ಏನತ್ತಿರ್ಲಿ, ಡ್ರಿಪ್ ನಮ್ಮ ನೆಲಕ್ಕ ಎರಿ ನೆಲಕ್ಕ ಏನತ್ತಿಲ್ಲ ಜೌಳ ಬರ್ತೈತ್ರಿ, ಅದರಿಂದ ಬೆಳ್ಯಾಂಗ ಇಲ್ರಿ. ಡ್ರಿಪ್ ಏನತ್ತಲೇ ಮಡ್ಡಿ ನೆಲಕ್ಕ ಚಲೋ ರೀ, ನಮ್ಮಲ್ಲಿ ಮಾಡಿದ ಕಿತ್ತೋಗದಾರ್ರಿ. ಒಟ್ ಡ್ರಿಪ್ ಅಂದ್ರೆ ಏನತ್ತಿರ್ಲಿ, ನೆಲ ಸೌಳು ಬಂದ್ಬಿಡ್ತೈತ್ರಿ. ಅಲ್ಲ ತಾವ್ ಹೊಳಿ ನೀರೇ ಉಣಿಸ್ತಿರ್ಲ, ಹೆಂಗ ಸೌಳು ಬರ್ತದ್ರಿ? ಅದ್ ಹನಿ ಹನಿ ಹನಿ ಬಿದ್ದ್ರಿ ಜೌಳ ಬಂದ್ಬಿಡ್ತೈತ್ರಿ. ಹನಿ ಹನಿ ಬೀಳುವ ಮುಂದೆ ಏನತ್ತಿಲ್ಲ, ನೀರು ಉಂಡು ಆದ್ಮೇಲೆ ತೊಳ್ಕೊಂಡು ಹೋಗಿರ್ತೈತ್ರಿ. ಈ ಹನಿ ಹನಿ ಬಿದ್ದ ಮೇಲೆ ಏನತ್ತಿಲ್ಲ ಜೌಳ ಬಂದ್ಬಿಡ್ತೈತ್ರಿ. ಅದಕ್ಕೆ ತಾವು ಕೃಷಿ ತಜ್ಞರನ್ನ ಏನಾದ್ರೆ ಸಂಪರ್ಕ ಮಾಡಿ ಏನ್ ಟ್ರೀಟ್ ಮಾಡ್ಬೇಕು ಮಣ್ಣಿಗೆ, ಏನ್ ಅಂಶ, ಏನ್ ಉಪ್ಪಿನ ಅಂಶ ಹೆಚ್ಚದೋ, ಏನ್ ಹುಳಿ ಅಂಶ ಹೆಚ್ಚದೋ, ಯಾಕೆ ಹಿಂಗಾಗ್ತದ, ಯಾಕೆ ನೀವು ತಪಸ್ ಮಾಡಿಸಿರಿ? ನಂಗ ಮಾಡಿಸಿದ್ರಿ, ಮಾಡಿಸರು ಏನತ್ತಿರ್ಲಿ, ಅವರು ಪೊಟೇಶ್ ನಿಮ್ಮ ನೆಲಕ್ ಹಾಕಬೇಡ್ರಿ ಅಂದ್ರೆ ಅವ್ರು. ಆದ್ರೆ ಪೊಟೇಶ್ ನೀವು ನೆಲಕ್ ಹಾಕಬೇಡ್ರಿ ಅಂದ್ರೆ ಏನತ್ತಿಲ್ಲ, ಇವ್ರಿಗೆ ಪೂರಾ ಇದನ್ನ ಸಿಕ್ಕಿಲ್ರಿ ಅವ್ರಿಗೆ. ನಾವು ಪೊಟೇಶ್ ಇಲ್ದ ನಮ್ಮ ನೆಲಗಳು ಬೆಳೆಯಂಗ ಇಲ್ರಿ. ಪೊಟೇಶ್ ಹಾಕಿ ನೋಡೇನಿ, ಬಿಟ್ಟು ನೋಡೇನ್ರಿ, ಪೊಟೇಶ್ ಹಾಕ್ಲಕತ್ತಾನ ಬೆಳೆ ಐತೈತ್ರಿ. ಮತ್ತ ಅದ್ರ ಕಡೆ ಇಂತ ಮತ್ತೊಂದು ಚೆಕ್ಕು ಮಾಡಿಲ್ಲ, ಹೋಗಿಲ್ರಿ. ಈ ಕಬ್ಬಿನ ಕುರಿತು ಸಾಕಷ್ಟು ಮಾಹಿತಿ ನೀಡಿದ್ರಿ. ಮತ್ತೇನಾದ್ರೂ ಬೇರೆ ರೈತರು ಕಬ್ಬು ಇಲ್ಲಿವರೆಗೂ ಬೆಳಿಲಾರ ರೈತರು, ನಾವು ಕಬ್ಬು ಬೆಳಿಬೇಕು, ನಾವು ಅದರ ಉತ್ಪನ್ನ ಪಡಿಬೇಕು ಅನ್ನೋರಿಗೆ ತಮ್ ಕಿವಿ ಮಾತೇನ್ರಿ? ಬೆಳಿಬೇಕಂದವ್ರಿ, ಈಗ ಹೊಸದಾಗಿ ಇನ್ನು ಕಬ್ಬೇ ಬೆಳೆದಿರುವುದಿಲ್ಲ, ಅವ್ರೇನಾದ್ರೂ ಬೆಳಿಬೇಕಂದ್ರೆ ಅವ್ರಿಗೆ ಏನ್ ಹೇಳ್ತಿರ್ತಾವ? ಬಂದ್ರೆ ಮಾಹಿತಿ ಹೇಳ್ತೀರಿ, ಅದನ್ನ ಏನಂತಿರ್ಲಿ ಮಾಹಿತಿ ಹೇಳ್ತೀರಿ. ಅದು ಅಂದ್ರೆ ಕಬ್ಬು ಬೆಳೆಯೋದ್ರಿಂದ ಲಾಭ ಅದ, ಹೆಂಗ ಏನ್ ಅವ್ರಿಗೆ ಏನ್ ಹೇಳ್ತೀರಿ? ಲಾಭ ಐತಿ, ಲಾಭ ಐತ್ರಿ, ಲಾಭ ಐತ್ರಿ, ಮಾಡ್ಲಾಕ್ ಚಲೋ ಐತ್ರಿ, ಅದನ್ನ ಚಲೋ ಐತ್ರಿ. ಈಗ ಮಾಹಿತಿ ಹೇಳ್ತೀನಿ ಅಂತ ಹೇಳಿದ್ರಿ, ಈಗ ತಮಗ್ ಬಂದ್ ಭೇಟಿ ಆಗ್ಬೇಕಾದ್ರ ಎಲ್ಲಿ ಬಂದ್ ಭೇಟಿ ಆಗ್ಬೇಕ್ರಿ, ತಮ್ಮ ವಿಳಾಸ ಹೇಳ್ತೀರಿ? ನಮ್ಮದ ಟಕ್ಕೋಡ್ರಿ, ಜಮಖಂಡಿಯಿಂದ ಸೀತಾಪುರನ ಟಕ್ಕೋಡದಿಂದ ಒಂದ್ 12 ಕಿಲೋಮೀಟರ್ ಐತ್ರಿ, ಜಮಖಂಡಿಯಿಂದ ಬರ್ತೈತ್ರಿ. ಆಯ್ತು, ಅಲ್ಲಿ ಕ್ರಾಸಿಗೆ ಇರ್ತೀವ್ರಿ, ಟಕ್ಕೋಡ ಕ್ರಾಸಿಗೆ. ಟಕ್ಕೋಡಕ್ ಬಂದು ತಮ್ಮ ಕೃಷ್ಣ ಜಾಧವ್ ಅಂತ ಕೇಳಿದ್ರೆ ಹೇಳ್ತಾರೆ. ಒಂದು ವೇಳೆ ಅವ್ರ ದೂರವಾಣಿ ಮುಖಾಂತರ ಮಾತಾಡ್ಬೇಕಂದ್ರ ನಿಮ್ ದೂರವಾಣಿ ಸಂಖ್ಯೆ? 9734309034. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ? 9734309034. ಇದುವರೆಗೆ ಕಬ್ಬಿನ ಕುರಿತು ಸಾಕಷ್ಟು ಮಾಹಿತಿ ನೀಡಿದ್ರಿ, ಹಾಗೂ ಹೈನುಗಾರಿಕೆ ಬಗ್ಗೆ ಕೂಡ ಮಾತಾಡಿದ್ರಿ. ನಮ್ಮ ರೈತರ ಜೊತೆಗೆ ತಮ್ಮ ಕೃಷಿ ಜೀವನದ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ರೈತರ ಪರವಾಗಿ ಹಾಗೂ ಆಕಾಶವಾಣಿ ವಿಜಯಪುರ ಕೇಂದ್ರದ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ವಿಜಯಪುರ ಕೇಂದ್ರದ ಧನ್ಯವಾದ, ನಮಸ್ಕಾರ. ಇದುವರೆಗೆ ಜಮಖಂಡಿ ತಾಲೂಕಿನ ತಕ್ಕೋಡ ಗ್ರಾಮದ ಕೃಷಿ ಅನುಭವಿ ಕೃಷ್ಣ ಜಾಧವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಆರ್ಎಸ್ ಚಂದಕವಟೆ. ಈಗ ಕೇಳಿ ಹಾನಗಲ್ ತಾಲೂಕಿನ ತಿಳವಳ್ಳಿ ಗ್ರಾಮದ ಜಿ ನಾಗರಾಜ್ ತೊಂಬ್ರಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದಗಳು. ಮಾಡೋ ಶಿವಲಿಂಗವಿ ಭಾತಂದೆ ಭಾಗುರುವೆ ಶಿವಲಿಂಗವೇ ಭಾತಂದೆ ಭಾಗುರುವೆ ಶಿವಲಿಂಗವೇ ಭಕ್ತರ ಒಳಗ ಆಡುವ ಶಿವಲಿಂಗವಿ ಭಕ್ತರ ಒಳಗ ದಯತೋರು ಗುರುದೇವ ಪೂಜಿಸುವೆ ಮಾಲಿಂಗ ಬಾಳ ಕೃಪೆ ಮಾಡ ಶಿವಲಿಂಗವಿ, ಕರುಣಾಳೆ ಕೃಪೆ ಮಾಡ ಶಿವಲಿಂಗವಿ. ಹಗಲಿರಳು ನಿಮ್ಮನ್ನು ಭಜಸೋವೆನೋ, ಹಗಲಿರಳು ನಿನ್ನನ್ನು ಭಜಸೋವೆನೋ, ನಿನ್ನೋಳ ಭಕ್ತಿಯ ಬೇಡೋವೆ, ನಿನ್ನೋಳ ಭಕ್ತಿಯ ಬೇಡೋವೆನೋ, ಕೊಡು ಮುಕ್ತಿಯ ನಾ ಬೇಡುವಿ, ಕೊಡು ಮುಕ್ತಿಯ ನಾ ಬೇಡುವಿ. ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವಿ, ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವಿ. ದಯ ತೋರು ಗುರುದೇವ ಪೂಜಿಸುವೆ, ಪೂಜಿಸುವೆ ಮಾಲಿಂಗವೆ, ಕರುಣಾಳ ಕೃಪೆ ಮಾಡು ಶಿವಲಿಂಗವಿ, ಕರುಣಾಳ ಕೃಪೆ ಮಾಡು ಶಿವಲಿಂಗವಿ. ಗೋಕರ್ಣದೊಳಗಿರುವ ಆತ್ಮಲಿಂಗವೇ, ಗೋಕರ್ಣದೊಳಗಿರುವ ಆತ್ಮಲಿಂಗವೇ, ಕಾಶಿಯಲ್ಲಿ ಇರುವಂತ ಈಶ್ವರಲಿಂಗವೇ, ಕಾಶಿಯಲ್ಲಿ ಇರುವಂತ ಈಶ್ವರಲಿಂಗವೇ, ಈಶ್ವರಲಿಂಗವೇ ಮಾಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ಈಶ್ವರಲಿಂಗವೇ ಮಾಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ. ದಯತೋರು ಗುರುದೇವ ಪೂಜಿಸುವೇ, ಪೂಜಿಸುವೇ ಮಾಲಿಂಗವೇ, ಕರುಣಾಳ ಕೃಪೆ ಮಾಡ ಶಿವಲಿಂಗವೇ, ಕರುಣಾಳ ಕೃಪೆ ಮಾಡ ಶಿವಲಿಂಗವೇ. ರಾವಣನ ಭಕ್ತಿಗೆ ಶಂಕರನ ಪಟ್ಟಿರುವಂತ ಆತ್ಮಲಿಂಗವೇ, ರಾವಣನ ಭಕ್ತಿಗೆ ಶಂಕರನ ಪಟ್ಟಿರುವಂತ ಆತ್ಮಲಿಂಗವೇ, ಆತ್ಮಲಿಂಗವೇ ಮಾಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ. ದಯ ತೋರು ಗುರುದೇವ ಪೂಜಿಸುವೇ, ಪೂಜಿಸುವೇ ಮಾಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ. ಇದೇ ಬುಧವಾರ ಸಾಯಂಕಾಲ 7 ಗಂಟೆಗೆ ಬಿಎಲ್ಇ ಡಾಕ್ಟರ್ ಆರೋಗ್ಯದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುವ ತಜ್ಞರು. ನಮಸ್ಕಾರ, ನಾನು ಡಾಕ್ಟರ್ ಮನೋವಿಜಯ ಕಳಸಗೊಂಡ್, ಸಹಾಯಕ ಪ್ರಾಧ್ಯಾಪಕ ಮನೋಶಾಸ್ತ್ರ ವಿಭಾಗ ಬಿಎಲ್ಡಿ ಮೆಡಿಕಲ್ ಕಾಲೇಜ್. ಬರುವ ಬುಧವಾರ ಬಿಎಲ್ಡಿ ಡಾಕ್ಟರ್ ಆರೋಗ್ಯದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವ ವ್ಯಸನಮುಕ್ತ ದಿನ ಈ ವಿಷಯ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ. ಬಿಎಲ್ಡಿ ಡಾಕ್ಟರ್ ಆರೋಗ್ಯದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 270340 ಹಾಗೂ 270350. ವಿಜಯಪುರ ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಾದ ಎಸ್ಟಿಡಿ ಕೋಡ್ ಸಂಖ್ಯೆ 08352. ನಿನ್ನನು ನಂಬಿದೆ ಮೂಕಾಂಬಿಕೆ, ನಮ್ಮನು ಧರಿಸು ಜಗದಾಂಬಿಕೆ, ನಿನ್ನನು ನಂಬಿದೆ ಮೂಕಾಂಬಿಕೆ, ನಮ್ಮನು ಧರಿಸು ಜಗದಾಂಬಿಕೆ, ನಮ್ಮನು ಧರಿಸು ಜಗದಾಂಬಿಕೆ. ಓ ಜಗ ಜನನಿ, ಓ ಜನರ ಜನನಿ, ಓ ಜಗ ಜನನಿ, ಮಾಡಿ ಹರಿಸಮ್ಮ ಮೂಕಾಂಬಿಕೆ, ದಯ ಮಾಡಿ ಹರಿಸಮ್ಮ ಮೂಕಾಂಬಿಕೆ, ಮೂಕಾಂಬಿಕೆ ನಿಮ್ಮನ್ನು ನಂಬಿದೆ ಮೂಕಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಿಮ್ಮನ್ನು ನಂಬಿದೆ ಮೂಕಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ಬಾಳು ಬೆಳಗಮ್ಮ ಭಕ್ತರಿಗೆ ಎಲ್ಲ, ಬಾಳು ಬೆಳಗಮ್ಮ ಭಕ್ತರಿಗೆ ಎಲ್ಲ, ಬಂದ ಕಷ್ಟಗಳೆಲ್ಲ ದೂರಾಗಲಮ್ಮ, ಬಂದ ಕಷ್ಟಗಳೆಲ್ಲ ದೂರಾಗಲಮ್ಮ, ನಿನ ಧ್ಯಾನ ಮಾಡುವೆನು ಮೂಕಾಂಬಿಕೆ, ಶ್ರೀ ಜಗದಾಂಬಿಕೆ ಕೊಲ್ಲುರ ಮೂಕಾಂಬಿಕೆ, ನಿನ ಧ್ಯಾನ ಮಾಡುವೆನು ಮೂಕಾಂಬಿಕೆ, ಶ್ರೀ ಜಗದಾಂಬಿಕೆ ಕೊಲ್ಲುರ ಮೂಕಾಂಬಿಕೆ, ನಿಮ್ಮನ್ನು ನಂಬಿರುವ ಮೂಕಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಿಮ್ಮನ್ನು ನಂಬಿರುವ ಮೂಕಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ಕನ್ನಡ ನಾಡಿನ ಮಣ್ಣಲ್ಲಿ ನೀನು, ಕನ್ನಡ ನಾಡಿನ ಮಣ್ಣಲ್ಲಿ ನೀನು, ಕೊಲ್ಲೂರ ಊರಲ್ಲಿ ನೆಲೆಸಿರುವೆ ನೀನಮ್ಮ, ಕೊಲ್ಲೂರ ಊರಲ್ಲಿ ನೆಲೆಸಿರುವೆ ನೀನಮ್ಮ, ನಿನ ಧ್ಯಾನ ಮಾಡುವೆನೆ ಮೂಕಾಂಬಿಕೆ, ಶ್ರೀ ಜಗದಾಂಬಿಕೆ ಕೊಲ್ಲುರ ಮೂಕಾಂಬಿಕೆ, ನಿಮ್ಮನ್ನು ನಂಬಿರುವ ಮೂಕಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ, ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ. ಕೇಳುಗರೇ, ನಿಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಆರೋಗ್ಯ ಸಲಹೆ ನೀಡುವ ಕಾರ್ಯಕ್ರಮ ಪ್ರತಿ ಬುಧವಾರ ಸಾಯಂಕಾಲ 7 ಗಂಟೆಗೆ ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ಇನ್ ಸರಣಿ ಕಾರ್ಯಕ್ರಮ. ಪ್ರತಿ ಬುಧವಾರ ಒಂದೊಂದು ಆರೋಗ್ಯ ಸಮಸ್ಯೆ ಕುರಿತು ಸಾಯಂಕಾಲ 7 ಗಂಟೆಗೆ ತಜ್ಞ ವೈದ್ಯರು ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ನೇರವಾಗಿ ಉತ್ತರಿಸಿ ನಿಮಗೆ ಪರಿಹಾರ ನೀಡಲಿದ್ದಾರೆ. ಕೇಳಿ, ಪ್ರತಿ ಬುಧವಾರ ಸಾಯಂಕಾಲ 7 ಗಂಟೆಗೆ ಆರೋಗ್ಯ ದಂಗಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಲ್ಡಿಇ ವಿಶ್ವವಿದ್ಯಾಲಯದ ಬಿಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ವಿಜಯಪುರ. ದೈವ ಜಗದ ಭೂಮಿಯ ಒಳಗ ಹಾಯಿ, ಜಗದ ಭೂಮಿಯ ಒಳಗ, ಜಗದ ಭೂಮಿಯ ಒಳಗ, ಇಂದ್ರಪ್ರಸ್ಥದ ಒಳಗ, ಇಂದ್ರಪ್ರಸ್ಥದ ಒಳಗ, ಜಗದ ಭೂಮಿಯ ಒಳಗ, ಇಂದ್ರಪ್ರಸ್ಥದ ಒಳಗ ಅರ್ಜುನ ನೋಡಿದರ ಕಲಿಪಾರ್ಥ ಅರ್ಜುನ ಮೂರು ಲೋಕದ ಗಂಡ ಮೂರು ಲೋಕದ ಗಂಡ ಆರು ಲೋಕದ ಕರತ ಆರು ಲೋಕದ ಕರತ ಅಜ್ಞಾತವಾಸದಲ್ಲಿ ಅಜ್ಞಾತವಾಸದಲ್ಲಿ ಅರಣ್ಯ ತಿರುಗತಾನ ಅರಣ್ಯ ತಿರುಗತಾನ ತಾಯಿಗೆ ನೋಡಲಂತ ತಾಯಿಗೆ ನೋಡಲಂತ ಏಳು ಮರಡಿ ಗುಡ್ಡಗಳಲ್ಲಿ ಏಳು ಮಂದಿ ಋಷಿಯ ಬಳಲಿ ಏಳು ಮರಡಿ ಗುಡ್ಡಗಳಲ್ಲಿ ಏಳು ಮಂದಿ ಋಷಿಯ ಬಳಲಿ ಗುರುಗಳಿಗೆ ಕೇಳತಾನ ಗುರುಗಳಿಗೆ ಕೇಳತಾನ ಅರ್ಜುನ ನೋಡಯ್ಯ ತಾಯಿಗೆ ನೋಡಲು ಜೋಗಿ ರೂಪವನ ತಾಳಿ ಅರ್ಜುನ ತಾಯಿಗೆ ನೋಡಲಿಕ್ಕೆ ಜೋಗಿ ರೂಪವನ್ನು ತಾಳ್ಕೊಂಡು ಕೈಯಲ್ಲಿ ಕಿನ್ನರಿ ಹಿಡ್ಕೊಂಡು ತಾಯಿ ಅರಮನೆಗೆ ಬಂದು ಯಾವ ರೀತಿ ಹಾಡ್ತಾನ ಯಾವ ರೀತಿ ಬರ್ತಾನ ಅಂತಂದ್ರ ಮುಂದೆ ಪ್ರಾರಂಭಿಸನ ಕೇಳುವಂತನಾಗು ಕೈಯಲ್ಲಿ ಕಿನ್ನೂರ ಹಿಡದು ಕೈಯಲ್ಲಿ ಕಿನ್ನೂರ ಹಿಡದು ಗಿಣಿಯಾಟ ಕರವತಾನ ಗಿಣಿಯಾಟ ಕರವತಾನ ನವಿಲಾಟ ಆಡೋತಾನ ನವಿಲಾಟ ಆಡೋತಾನ ಬೆಳ್ಳಕ್ಕಿ ಹಿಂಡಗಳೆಲ್ಲ ಕೊಡಿನೆರಳ ಹಿಡಿಯತಾವ ಕೊಡಿನೆರಳ ಹಿಡಿಯತಾವ ತಾಯಿ ಅರಮನೆಗೆ ಬಂದು ತಾಯಿ ಅರಮನೆಗೆ ಬಂದು ಕೋಗಿಲೆಯ ಕಂಠದಿಂದ ಪದವನ್ನು ಹೇಳತಾನ ಪದವನ್ನು ಹೇಳತಾನ ಅರಮನೆಗೆ ಬಂದಾನಯ್ಯ ಕೈಯಲ್ಲೇ ಕಿನ್ನುರ ಹಿಡದ ಕೋಗಿಲೆಯ ಕಂಠದಿಂದ ಪದವನ್ನು ಹೇಳತಾನ ಜೋಡಿ ಧ್ವನಿಗಳನ್ನ ಕೇಳಿ ತಾಯಿ ಕೊಂತ ದೇವಿ ಹತ್ತಿರವ ಮಂಚ ಇಳದ ಪನ್ನೆಂಬ ಊರ ಗೋಲ ಕೈಯಲ್ಲಿ ಹಿಡದ ಕೊಂಡ ಏಳು ಬಾಗಿಲನ ದಾಟಿ ಕಡೆಯ ಬಾಗಿಲಿಗೆ ಬಂದು ಜೋಗಿ ಅಂಗಾಲಿನಿಂದ ನಡು ಹಂಬ ನೆತ್ತಿ ತನಕ ವರ್ಣಿಸಿ ನೋಡತಾಳ ಪರೀಕ್ಷೆ ಮಾಡತಾಳ ತಾಹಡಿದ ಮಗನ ಗುರುತ ನೋಡಯ್ಯ ತಾಯಿಗೆ ಸಿಗುವಲ್ದ ಇದೇ ಬುಧವಾರ ಸಾಯಂಕಾಲ 7 ಗಂಟೆಗೆ ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುವ ತಜ್ಞರು. ನಮಸ್ಕಾರ, ನಾನು ಡಾಕ್ಟರ್ ಮನೋವಿಜಯ ಕಳಸಗೊಂಡ್, ಸಹಾಯಕ ಪ್ರಾಧ್ಯಾಪಕ ಮನೋಶಾಸ್ತ್ರ ವಿಭಾಗ ಬಿಎಲ್ಡಿ ಮೆಡಿಕಲ್ ಕಾಲೇಜ್. ಬರುವ ಬುಧವಾರ ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವ ವ್ಯಸನಮುಕ್ತ ದಿನ ಈ ವಿಷಯ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ. ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 2703400 ಹಾಗೂ 2703350. ವಿಜಯ